ಬಾಲಗೇರಿಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಒಕ್ಕಾಲಗೇರಿಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಬತ್ಯಂತ ತಿರುಗ್ಯಾರೋ ಮಳಿರಾಜ ಅವರು ಬತ್ಯಂತ ತಿರುಗ್ಯಾರೋ ಮಳಿರಾಜ ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಸೊಲಗಿ ಹಿಟ್ಟಿನಾಗ ಮಳಿರಾಜ ಅವರು ಸುಣ್ಣನ್ನ ಕುಡಿಸ್ಯಾರೋ ಮಳಿರಾಜ ಸೊಲಗಿ ಹಿಟ್ಟಿನಾಗ ಮಳಿರಾಜ ಅವರು ಸುಣ್ಣನ್ನ ಕುಡಿಸ್ಯಾರೋ ಮಳಿರಾಜ ಅಸ್ತು ಬಂದ ಕೇರಿ ಗಪಗಾಪ ತಿಂದು ಅಸ್ತು ಬಂದ ಕೇರಿ ಗಪಗಾಪ ತಿಂದು ಒದ್ದಾಡಿ ಸತ್ತಾರು ಮಳಿರಾಜ ಅವರು ಒದ್ದಾಡಿ ಸತ್ತಾರು ಮಳಿರಾಜ ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಬಾಲೇರು ಮಳಿರಾಜ ಅವರು ಭಿಕ್ಷಕ ಹೊರಟಾರು ಮಳಿರಾಜ ಗಂಡುಳ್ಳ ಬಾಲೇರು ಮಳಿರಾಜ ಅವರು ಭಿಕ್ಷಕ ಹೊರಟಾರು ಮಳಿರಾಜ ಗಂಡುಳ್ಳ ಬಾಲೇರು ಭಿಕ್ಷಕ್ಕೆ ಹೊರಟಾರು ಗಂಡುಳ್ಳ ಬಾಲೇರು ಭಿಕ್ಷಕ್ಕೆ ಹೊರಟಾರು ಅನ್ಯದ ದಿನ ಬಂದು ಮಳಿರಾಜ ಅನ್ಯದ ದಿನ ಬಂಧು ಮಳಿರಾಜ ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

2015 ಜನವರಿಯಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ಟಿಎಸ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾಳೆ ಕಥೆ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸಕ್ಕೆ ಏನಕ್ಕೇನು ಬೇಜಾರ ಇರುತ್ತೆ, ನನಗೂ ಹೇಳೋಕೆಡಿಯ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನಂಗೆ ಅಂತ ಗೊತ್ತಿತ್ತು ಅದು ನಿಮ್ಮೊಟ್ಟಿಗೆ ಅಂತಕೊಂಡು ಎಲ್ಲೋ ಹಾಂಗೆ ಹಿಂಗೆ ಕೇಂದ್ರದೆಲ್ಲ ಹೇಳ್ತೇವೆ. ಅಂದರೆ ಹಳೆ ಶಿಕ್ಷಣ ನೀತಿ ಅಂದರೆ ಅಂತ ಅದು ಎಂದ